ವಿಶೇಷವಾದಂಥ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಕೆ ಡಾಕ್ಟರ್ ಎಂ ಭೀಮಣ್ಣ ಅವರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾದಂಥ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಭೀಮಣ್ಣ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಸಾಕಷ್ಟು ರೈತರ ಸೇವೆಯನ್ನು ಮಾಡಿ ಸತತವಾಗಿ ಸುಮಾರು 34 ವರ್ಷ ಮೇಲ್ಪಟ್ಟು ವಿಶ್ವವಿದ್ಯಾಲಯದ ಕೆಲಸವನ್ನು ಮಾಡಿ ನಿಮ್ಮ ಹೆಸರು ಇನ್ನೂ ಸಹ ರೈತರ ಮನದಲ್ಲಿದೆ. ಭಾಳಷ್ಟು ರೈತರು ಹೇಳ್ತಾ ಇದ್ದಾರೆ ಬೇರೆ ಕಡೆ ಹೋದಲ್ಲೆಲ್ಲ. ತಾವು ನಿವೃತ್ತಿ ಆದ ತಕ್ಷಣನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹೇಗೆ? ಮುಂಚಿತವಾಗಿ ನಾನು ಯಾವುದೊಂದು ಕೆಲಸ ಮಾಡ್ಕೋಬೇಕು, ಇನ್ವಾಲ್ವ್ ಆಗಬೇಕಂತಕ್ಕಂಥ ವಿಚಾರದಲ್ಲಿ ತಾವು ಒಂದು ಶೀತಲಗ್ರಹ ಮಾಡಬೇಕಂತಕ್ಕಂಥ ಕನಸಿತ್ತ ನಿಮ್ದು ಮೊದಲೇ? ಕನಸೇನು ಮೊದಲ ಇದ್ದಿದ್ದಲ್ಲ, ಬರ್ತಾ ಆ ಕನಸು ಏನಂತಂದ್ರೆ ಒಂದು ಬರಕ್ಕೆ ಶುರು ಮಾಡಿತು. ಇದಕ್ಕೆ ಪ್ರೇರಣೆ ಅಂದರೆ ನನಗೆ ಇವತ್ತಿನ ದಿವಸ ಕೆಲವೊಬ್ಬ ಸ್ನೇಹಿತರು ಇರ್ಬೋದು, ಈಗೇನು ಶ್ರೀಯುತ ನಾಗನಗೌಡರು ನಮ್ಮ ಪಾರ್ಟ್ನರ್ ಏನದಲ್ಲ ಅವರು ಇರ್ಬೋದು, ಅದೇ ಥರ ಇನ್ನೊಬ್ಬರು ಪೇರಾಯ್ ಅಂಥೇಳಿ ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಈ ಚಿಲ್ಲಿ ಒಂದು ಫಾರ್ಮರು ಇದ್ದರು, ಇತ್ತಿತ್ತಲಾಗಿ ಅವರು ಎಕ್ಸ್ಪೋರ್ಟನ್ನು ಮಾಡ್ತಾರೆ, ಭಾಳಷ್ಟು ಇಂಡಸ್ಟ್ರಿ ಇದ್ದಾವೆ, ಅವರು ಒಬ್ಬರು ಒಂದು ಪ್ರೇರಣೆ. ಹೀಗಾಗಿ ಇದರಲ್ಲಿ ಸ್ವಲ್ಪ ನನಗೆ ಆಸಕ್ತಿ ಮೂಡಿತು. ಅದಲ್ಲದೆ ಈಗ ನನ್ನ ಮಗ ಒಬ್ಬತ್ತ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ MBA ಮಾಡಿದ, ಅತ್ತಗೂ ಬೇರೆ ಕಡೆ ಕಳ್ಸಕ್ಕಿಂತ ಇಲ್ಲೇ ಒಂದು ಹುದ್ದೆ ಮಾಡಿದ. ಆ ಒಂದು ಹುದ್ದೆಯಿಂದ ಇನ್ನೂ ಒಂದಷ್ಟು ಜನ ಇಲ್ಲಿ ಏನಂತಂದ್ರೆ ಎಂಪ್ಲಾಯ್ಮೆಂಟ್ ಆಗ್ತದೆ, ಮತ್ತೆ ಆ ಒಂದು ಶೀತಲ ಈಗೇನು ಕಟ್ಟಿಸಿದಿಲ್ಲ ಅದರಿಂದ ಕೆಲವಷ್ಟು ಜನರಿಗೆ ಅನುಕೂಲ, ರೈತರಿಗೆ ಅನುಕೂಲ ಆಗಲಿದೆ, ಒಂದಿಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ಆ ಒಂದು ಉದ್ದೇಶದಿಂದ ನಾವು ಮತ್ತು ಇವತ್ತು ದಿವಸ ಏನು ಶ್ರೀಯುತ ನಾಗನಗೌಡರು ಇಲ್ಲಿ ರಾಯಚೂರಿನ ಉದ್ಯಮಿಯರಿದ್ದಾರೆ, ಅವರು ಒಟ್ಟಿಗೆ ಕೂಡಿ ಈ ಒಂದು ಶೀತಲ ಗ್ರಹವನ್ನು ಮುರಾನ್ಪುರ್ ಹತ್ರ ಶ್ರೀ ಸಿದ್ಧಗಂಗಾ ಕೋಲ್ಡ್ ಸ್ಟೋರೇಜ್ ಆ ಒಂದು ಅಡಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಸಿದ್ಧಗಂಗಾ ಕೋಲ್ಡ್ ಸ್ಟೋರೇಜ್ ಈಗಾಗಲೇ ಪ್ರಾರಂಭವಾಗಿದೆ, ರೈತರ ಸೇವೆಗೆ ಸನ್ನದ್ಧವಾಗಿದೆ. ಏನು ಕನಸುಗಳನ್ನಿಟ್ಟು ಬಂದಿರೋದನ್ನ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಸೇವೆಯನ್ನು ಕೊಡಬೇಕು ರೈತರಿಗೆ ಅಂತಕ್ಕಂಥ ಕನಸುಗಳೇನಿದಾವೆ ನಿಮ್ಮ? ನಮ್ಮ ಒಂದು ರಾಯಚೂರು ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಈಗ ನಿಮಗಾಗಲೇ ಗೊತ್ತಿದೆ, ಒಂದು ಉತ್ಪನ್ನ ಒಂದು ಜಿಲ್ಲೆ, ಒಂದು ಜಿಲ್ಲೆ ಒಂದು ಉತ್ಪನ್ನ. ಅದರಲ್ಲಿ ಸಾಕಷ್ಟು ಏನಂತಂದ್ರೆ ನಾವು ಒಂದು ಈ ಜಿಲ್ಲೆಯಲ್ಲಿ ಈ ಮೆಣಸಿನಕಾಯಿಯನ್ನು ಬಹಳಷ್ಟು ಮುಂದುವಯ್ಯಲಿಕ್ಕೆ ಸಾಧ್ಯ ಇದೆ. ಒಂದು ಇವತ್ತಿನ ದಿವಸ ಏನು ನಮ್ಮ ರೈತರು ಮೆಣಸಿನಕಾಯಿ ಬೆಳೀತಾ ಇದ್ದಾರೆ, ಅದು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೇಕಂಬುದು ಒಂದು ನಮ್ದು ಆಸೆ. ಅದು ಹೇಗೆ ಹೋಗ್ಬೇಕು? ಇವಾಗ ಏನು ನಮ್ಮ ರೈತರು ಭಾಳಷ್ಟು ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ, ಅದರ ಮೇಲೆ ಸಾಕಷ್ಟು ಇವತ್ತು ದಿವಸ ಪೀಡನಾಶಕಗಳನ್ನು ಉಪಯೋಗ ಮಾಡ್ತಿದ್ದಾರೆ, ಆಮೇಲೆ ಭಾಳ ಹಂತಗಳಲ್ಲಿ ಭಾಳಷ್ಟು ನ್ಯೂನತೆಗಳಿದ್ದಾವೆ. ಅದು ನ್ಯೂನತೆಗಳನ್ನು ನಾವು ಹೋಗಲಾಡಿಸಿದರೆ ಇವತ್ತು ದಿವಸ ಈ ಒಂದು ಮೆಣಸಿನಕಾಯಿ ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿನೂ ನಾವು ರಾಯಚೂರು ಜಿಲ್ಲೆಯಿಂದ ಹೋಗಲಿಕ್ಕೆ ಸಾಧ್ಯ ಇದೆ. ಈ ಒಂದು ದಿಸೆಯಲ್ಲಿ ನಾವೇನಂತಂದ್ರೆ ಈ ಒಂದು ಶೀತಲಗ್ರಹ ಒಂದು ನಾವು ಮಾಡಿದ್ದಾದ್ರೆ ರೈತರು ಸಹ ಬಹಳಷ್ಟು ಏನಂತಂದ್ರೆ ನಮಗೆ ಸಂಪರ್ಕ ಬರ್ತದೆ. ಈ ಸಂಪರ್ಕದಿಂದ ನಾವು ಕೆಲವೊಂದು ಏನು ವಿಸ್ತರಣಾ ಚಟುವಟಿಕೆಗಳನ್ನು ಸಹ ಹಮ್ಮಿಕೊಳ್ಬಹುದು, ರೈತರಿಗೆ ಒಂದು ತಿಳಿ ಹೇಳಬಹುದು. ಈಗಾಗಲೇ ನಿಮ್ಗಾಗಿ ಗೊತ್ತಿದ್ದಾಗ ನಾವು ಸಾಕಷ್ಟು ಏನಂತಂದ್ರೆ ಇವತ್ತು ದಿವಸ ಕೀಟ ನಿಯಂತ್ರಣ ಬಗ್ಗೆ ರೈತರ ಸಂಪರ್ಕದಲ್ಲಿ ಹತ್ತಿ ಮೇಲಿನ ಸಾಕಷ್ಟು ಏನಂತಂದ್ರೆ ಮಾಡಿದ್ವಿ, ಅದೇ ತರ ಮೆಣಸಿನಕಾಯಿ ಬೇರೆ ಬೇರೆ ಏನು ಇವತ್ತಿನ ದಿವಸ ಬೆಳೆಗಳಿದಾವಲ್ಲ ಅದರ ಮೇಲೆ ಕೀಟಗಳನ್ನು ಹೇಗೆ ನಿಯಂತ್ರಣೆ ಮಾಡಬಹುದು, ಈ ಒಂದು ಹಂತದಲ್ಲಿ ಸಾಕಷ್ಟು ಕೆಲಸಗಳನ್ನು ಆಗಿದ್ದಾವೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಆದ ಕಾರಣ ಇವ ಮೊದಲನೇ ಒಂದು ಏನಂತಂದ್ರೆ ಚಾಲೆಂಜ್ ಅಂತ ಹೇಳಿದರೆ ರೈತರ ಹತ್ರ ಇವತ್ತಿನ ದಿವಸ ಏನು ಈ ಪೀಡನಾಶಕಗಳ ಉಪಯೋಗ ಮಾಡ್ತಾ ಇದಾರಲ್ಲ ಈ ಮೆಣಸಿನಕಾಯಿ ಬಹಳಷ್ಟು ಇದೆ, ನಮ್ಗೇನು ಬೇಕಲ್ಲ ಅದರದ್ದು ಒಂದು 75% ಜಾಸ್ತಿ ಇದೆ ಅಂತಲೇ ಹೇಳಬಹುದು. ಸುಮಾರಾಗಿ ನಾನು ರೈತರ ಹತ್ರ ಸಂಪರ್ಕ ಬಂದಾಗ ಬಹಳಷ್ಟು ರೈತರು ನಾವು ಇವತ್ತು ದಿವಸ ಅವರ ಜೊತೆಗೆ ಮಾತಾಡಿದಾಗ ಅವರು ಸಾಮಾನ್ಯವಾಗಿ ನಾವೊಂದೇನು ಈ ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಲ್ಲ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೆಣಸಿನಕಾಯಿ ಬೆಳೆದಕ್ಕೆ ಸುಮಾರು 1 ಲಕ್ಷದವರೆಗೆ ಖರ್ಚು ಮಾಡುವಂಥ ಸಂದರ್ಭ, ಅದರಲ್ಲಿನೂ ಈ ಪೀಡೆನಾಶಕಗಳ ಬಗ್ಗೆನೇ ಜಾಸ್ತಿ ಅವರಿಗೆ ಗೊತ್ತಿಲ್ಲ. ಏನಂತಂದ್ರೆ ಪೀಡೆ ಅಥವಾ ಕೀಟ ಅಥವಾ ರೋಗ ಆಯ್ತು ಇಲ್ಲ ಅದನ್ನೇನು ನೋಡಲ್ಲ, ಯಾವ್ದಾಯ್ತಂತನೂ ನೋಡಲ್ಲ, ಕೀಡೆ ಅಥವಾ ರೋಗ ಯಾವ್ದಾಯ್ತಂತನೂ ನೋಡಲ್ಲ. ಅವರೇನಂತಂದ್ರೆ ಸುಮ್ಮನೆ ಒಂದು ವಾರದಲ್ಲಿ 2 ಸಲ ಔಷಧ ಬೇರೆ ಬೇರೆ ಮಿಶ್ರಣಗಳ ಜೊತೆಗೆ, ಅದನ್ನು ಒಂದೇ ಮಿಶ್ರಣ ಕೀಟನಾಶಕ ಅಲ್ಲ, ಒಂದೇ ಫಂಗಿಸೈಡ್ ಅಲ್ಲ, ಅಥವಾ ಬೇರೆ ಬೇರೆ ಏನು ಗ್ರೋತ್ ರೇಟ್ ಆ ತರ ಇಲ್ಲ, ಅವರು ಎಲ್ಲವನ್ನೂ ಮಿಶ್ರಣ ಮಾಡಿ ಹೊಡೆಯುವಂತ ಒಂದು ಪದ್ಧತಿ ಇವತ್ತು ದಿವಸ ಸಾಕಷ್ಟು ಇದೆ. ಇದರಿಂದ ಏನಾಗಿದೆ, ರೈತರ ಒಂದು ಅದರ ಮೇಲೆ ಖರ್ಚು ಮಾಡುವಂತ ಸಂದರ್ಭ ಏನದಲ್ಲ ಬಹಳಷ್ಟು ಇದೆ. ಅದೇ ಹೇಳಿದ್ನಲ್ಲ, 1 ಲಕ್ಷದವರೆಗೆ ಸಾಮಾನ್ಯ ಕೆಲವೊಬ್ಬರು ಹೇಳೋ ಪ್ರಕಾರ 1,20,000-30,000 ತನ ಇದೆ. ಈ ತರ ಖರ್ಚು ಅದರ ಮೇಲೆ ಜಾಸ್ತಿ ಮಾಡಿದರೆ ರೈತರಿಗೆ ಕೊನೆಯ ಹಂತದಲ್ಲಿ ಉಳಿಯೋದು ಬಹಳ ಕಷ್ಟ. ಅದಲ್ಲದೆ ಅದಕ್ಕಿಂತ ಒಂದು ಬಹಳ ದೊಡ್ಡ ಅನಾಹುತ ಅಂದರೆ ಇವತ್ತು ದಿವಸ ಈ ಪರಿಸರದಲ್ಲಿ ಇದರ ಒಂದು ಪೀಡನಾಶಕಗಳ ಅವಶೇಷ ಏನಿದೆಲ್ಲ ಬಹಳಷ್ಟು ಪ್ರಮಾಣದಲ್ಲಿ ಪಸರಿಸ್ತದೆ. ಯಾಕೆ ಬರೀ ಮೆಣಸಿನಕಾಯಿಯಲ್ಲಿನೇ ಆ ಕಾಯಿಯಲ್ಲೇನೆ ಹೋಗೋದಲ್ಲ, ಅದ್ರ ಜೊತೆಗೆ ಎಲ್ಲ ನಮ್ಮ ನೀರಿರ್ಬೋದು, ಗಾಳಿ ಇರ್ಬೋದು, ಅಥವಾ ಮಣ್ಣಿರ್ಬೋದು, ಈ ಥರ ಎಲ್ಲ ಒಂದು ಹಂತಗಳಲ್ಲಿ ಇದು ಪಸರಿಸದಿಂದ ನಮ್ಮ ನಿಸರ್ಗದ ಮೇಲೆ ಹಾನಿ ಆಗ್ತದೆ. ಅದೇ ಥರ ನಿಸರ್ಗದ ಮೇಲೆ ಹಾನಿ ಆಯ್ತಂದ್ರೆ ಇವತ್ತು ದಿವಸ ಏನು ನಾವು ನಿಸರ್ಗದಲ್ಲಿ ಇರ್ತೇವೆಲ್ಲ ಎಲ್ಲ ಜೀವ ಪ್ರಾಣಿಗಳ ಮೇಲೆನೂ ಸಹ ಸಾಕಷ್ಟು ಹಾನಿ ಆಗ್ತದೆ. ಅದ್ರ ಸಲುವಾಗಿ ನಾವು ಮೊದಲು ಏನಂತಂದ್ರೆ ಈ ಮೆಣಸಿನಕಾಯಿಯಲ್ಲಿ ಪೀಡೆ ನಾಶಗಳ ಬಳಕೆ ಏನದಲ್ಲ ಬಹಳಷ್ಟು ಏನಂತಂದ್ರೆ ಈ ವಿಸ್ತರಣಾ ಚಟುವಟಿಕೆಗಳಿಂದ ಕಡಿಮೆ ಮಾಡುವುದು ಅಂತ ನಾನು ಅಂದ್ರೆ ರೈತರಿಗೆ ತಿಳುವಳಿಕೆಯನ್ನು ಕೊಟ್ಟು ಅದು ಆಯ್ತು, ಜೊತೆಗೆ ರೈತರಿಗೆ ಒಂದು ಸೌಲಭ್ಯನ ಕೊಟ್ಟಂಗಾಯ್ತು. ಹೌದು, ಈಗ ನೋಡ್ರಿ ಯಾವುದೇ ಒಂದು ಉದ್ದಿಮೆಯನ್ನ ಪ್ರಾರಂಭ ಮಾಡಬೇಕಾದ್ರೆ, ಯಾವುದೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ, ಯಾವುದೇ ಒಂದು ಕೆಲಸದಲ್ಲಿ ಹೋಗಬೇಕಾದಾಗ ಮನುಷ್ಯ ಒಂದು ಪ್ಲಾನ್ ಅನ್ನ ಮಾಡ್ತತೆ. ನಾನು ಇಷ್ಟು ರೊಕ್ಕ ಹಾಕಬೇಕು, ಇಷ್ಟು ರೊಕ್ಕ ನನಗೆ ಬರ್ತತಿಲ್ಲ ಅಂತಕ್ಕಂಥ ಒಂದು ಪ್ಲಾನ್ ಇರುತ್ತೆ. ಅದರಿಂದ ನನಗೆ ಏನು ಲಾಭ ಆಗುತ್ತೆ, ಇತರರಿಗೆ ಏನು ಲಾಭ ಆಗತ್ತೆ ಅಂತಕ್ಕಂಥ ಲೆಕ್ಕಗಳನ್ನು ಹಾಕಿ ಮಾಡಬೇಕಾಗತ್ತೆ. ತಾವು ಪ್ರಾರಂಭ ಮಾಡುವಾಗ ಯಾವ ರೀತಿ ಲೆಕ್ಕ ಹಾಕಿದ್ರಿ, ಜೊತೆಗೆ ಇದು ಮುಂದೆ ಫ್ಯೂಚರ್ ಹೆಂಗಿದೆ, ಎಲ್ಲ ತುಲನೆಯನ್ನು ಮಾಡಬೇಕಾಗತ್ತೆ. ಹೇಗೆ ಸಿದ್ಧಪಡಿಸಿದ್ರಿ ಒಂದು ಪ್ಲಾನ್ ಅನ್ನ, ಜೊತೆಗೆ ಇದಕ್ಕೆ ಸರ್ಕಾರದಿಂದ ಯಾವ ರೀತಿ ಅನುಕೂಲತೆಗಳು ಸಿಗ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಒಬ್ಬ ಕಲಿತಂಥ ಯುವಕ ಉದ್ದಿಮೆಯನ್ನು ಹಾಕ್ಕೊಂಡು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇತರಿಗೂ ಆ ಉದ್ಯೋಗನ ಕೊಡ್ಲಿಕ್ಕೆ ಅವಕಾಶಗಳಿದಾವೆ ಹೇಗೆ ಅಂತಕ್ಕಂಥದ್ದು ಒಂದ್ ಸ್ವಲ್ಪ ಮಾಹಿತಿ. ಇಲ್ಲ, ನಾವು ಯಾವುದೇ ಒಂದು ಸಣ್ಣ ಉದ್ಯಮ ಇರ್ಬೋದು ಅಥವಾ ದೊಡ್ಡ, ಈಗ ಸಣ್ಣ ಉದ್ಯಮನೇ ಅಂತ ಮಾತಾಡೋಣ, ಅದ್ರ ಬಗ್ಗೆ ನಮ್ಗೆ ಏನಂತಂದ್ರೆ ಆದಷ್ಟು ಅದ್ರ ಬಗ್ಗೆ ಸ್ವಲ್ಪನಾದರೂ ಜ್ಞಾನ ಇರಬೇಕು. ಆಮೇಲೆ ಅದಕ್ಕಿಂತ ಮೊದಲು ನಮಗೆ ಅದ್ರ ಬಗ್ಗೆ ಅಭಿರುಚಿ ಇರಬೇಕು, ಆಸಕ್ತಿ ಇರಬೇಕು. ಅಂದ್ರೆ ಮಾತ್ರ ಯಾವುದೇ ಒಂದು ನಾವು ಉದ್ಯಮ ತೆಗೆದುಕೊಂಡ್ರೆ ಅದು ಏನಂತಂದ್ರೆ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಈ ಒಂದು ಹಂತದಲ್ಲಿ. ಯಾಕಂದ್ರೆ ನಾನು ಈಗಾಗಲೇ ಒಂದು ಕೃಷಿಯ ಒಂದು ಕ್ಷೇತ್ರದಲ್ಲಿ ಇದ್ದ ಕಾರಣ ಇದನ್ನು ಒಂದು ಕೃಷಿಯ ಚಟುವಟಿಕೆ ಅಂತ ನಾನು ಹೇಳ್ಕೊಳ್ತೇನೆ. ಆದ ಕಾರಣ ನಾವು ಏನಂತಂದ್ರೆ ಈ ದಿಸೆಯಲ್ಲಿ ಏನಂತ ನಾವು ಇದ್ರ ಈಗಾಗಲೇ ಏನು ಈ ಒಂದು ಶೀತಲಗ್ರಹ ಉದ್ಯಮಿದೆಯಲ್ಲಿದ್ದಾರೆ ಅವ್ರ ಜೊತೆಗೂ ನಾವು ಸಂಪರ್ಕ ಮಾಡಿಸಿಕೊಂಡು ಈಗಾಗಲೇ ಹೇಳಿದೆ ಪೇರೆಯವರ ಹೆಸರು ತಗೊಂಡಿರ, ಅದೇ ತರ ಇಲ್ಲಿ ಲೋಕಲ್ ಇರುವಂತಹ ಆಂಜನೇಯರಂತ ಒಬ್ಬರಿದ್ದಾರೆ, ಈಗಾಗಲೇ ಶೀತಲಗ್ರಹ ಪ್ರಾರಂಭ ಮಾಡಿದ್ದಾರೆ ಅವರು ಒಂದು ಎರಡು. ಇವ್ರ ಹತ್ರ ಎಲ್ಲೆಲ್ಲಿ ನಮಗೆ ಈ ಒಂದು ಮಾಹಿತಿ ಸಿಗ್ತದೆ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು, ಅದೇ ತರ ಇವರು ನಮ್ಮ ಏನು ಪಾರ್ಟ್ನರ್ ಇದಾರಲ್ಲ ನಾಗನಗೌಡರು, ಅವರು ಸಹ ಸಾಕಷ್ಟು ಏನಂತಂದ್ರೆ ಮಾಹಿತಿ ಬೇರೆ ಬೇರೆ ಕಡೆಯಿಂದ ತೆಗೆದುಕೊಂಡು ನಾವು ಎಷ್ಟು ಬಂಡವಾಳ ಹಾಕಬೇಕು, ಆಮೇಲೆ ಈ ಒಂದು ಸರ್ಕಾರದಿಂದ ಎಷ್ಟು ಸಹಾಯ ಸಿಗುತ್ತದೆ ಇವೆಲ್ಲವನ್ನು ನೋಡಿಕೊಂಡು ನಾವು ಏನಂದ್ರೆ ಇದನ್ನ ಪ್ರಾರಂಭ ಮಾಡಿದ್ವಿ. ಹೇಗೆ ತಮ್ಮದು ಖರ್ಚು ವೆಚ್ಚಗಳು ಎಷ್ಟು ಬಂತು, ಸರ್ಕಾರದಿಂದ ಯಾವ ರೀತಿ ಸಹಾಯಧನ ಸಿಗ್ತದೆ? ಇಲ್ಲ, ಈಗ ಇನ್ನೂ ಯಾಕಂದ್ರೆ ಒಂದು ವರ್ಷ ಮುಗುದಿಲ್ಲ, ನಾವು ಕನ್ಸ್ಟ್ರಕ್ಷನ್ ಆಗದನ್ನೇ ಒಂದು ವರ್ಷ ಆಗಿಲ್ಲ, ಆಗಲೇ ನಾವು ಪ್ರಾರಂಭ ಮಾಡಿದೆ. ಇನ್ನೂ ಒಂದು ಈ ನಮಗೆ ಖರ್ಚು ಒಂದು ವೆಚ್ಚದ ಒಂದು ಹಂತ ತಿಳಿಬೇಕಂದ್ರೆ ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. ಈಗ ನಾವೇನಂತಂದ್ರೆ ಯಾವುದೇ ಒಂದು ಶೀತಲಗ್ರಹ ತೊಗೊಂಡು ಅದು ಏನಂದ್ರೆ ಕೆಪಾಸಿಟಿ ಮೇಲೆ ಹೋಗುತ್ತೆ, ಎಷ್ಟು ಅದರದ್ದು ಕೆಪಾಸಿಟಿ, ಆ ಒಂದು ಇದರಲ್ಲಿ ಇದರದ್ದು ಏನ ನಾವು ಬಂಡವಾಳ ಹಾಕ್ಬೇಕಾಗ್ತದೆ. ನಾವು ಈಗ ಶೀತಲಗ್ರಹದ್ದು ಸುಮಾರು 11,000 ಮೆಟ್ರಿಕ್ ಟನ್ ಅಂತ ಹೇಳ್ಬೋದು, 11,000 ಮೆಟ್ರಿಕ್ ಟನ್ ಕೆಪಾಸಿಟಿ ಇದೆ. ಅದನ್ನ ನಾವು ಈಗ ಈ ಮೆಣಸಿನಕಾಯಿ ಚೀಲದ ರೂಪದಲ್ಲಿ ಹೇಳ್ಬೇಕಂದ್ರೆ ಸುಮಾರು 140,000-150,000 ಚೀಲಗಳು ಹಿಡಿಸ್ತದೆ ಅಂತ ಹೇಳ್ಬೋದು. ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೇಗೆ ಏಜೆನ್ಸಿಗಳು ಇರ್ತಾವ, ಅದನ್ನು ಕನ್ಸ್ಟ್ರಕ್ಷನ್ ಏಜೆನ್ಸಿಗಳು ಬಂದಿಲ್ಲ, ಇದಕ್ಕೆ ಎಲ್ಲದಕ್ಕೂ ಕನ್ಸ್ಟ್ರಕ್ಷನ್ ಏಜೆನ್ಸಿ ಇದಾವೆ, ಅವರು ಇಂಜಿನಿಯರ್ ಇರ್ತಾರೆ. ಇಂಜಿನಿಯರ್ ಅವರು ಕೆಳಗಡೆ ಬೇರೆ ಬೇರೆ ಏನಂತಂದ್ರೆ ನಮ್ಗೇನು ಒಂದ್ ದಿವಸ ಸಿವಿಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಒಳಗಡೆ ಏನಂದ್ರ ಕೂಲಿಂಗ್ ಸಿಸ್ಟಮ್ ಇರ್ಬೋದು, ಈ ತರ ಬೇರೆ ಬೇರೆ ಅದಕ್ಕೆ ಏನಂತಂದ್ರೆ ಅವರೇ ಎಲ್ಲ ಪ್ಲಾನ್ ಅನ್ನು ತಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಹೌದು ಮಾಡ್ತಾರೆ. ಈಗ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಯಾವ ರೀತಿ ಸಹಾಯಧನ, ಎಷ್ಟು ಪ್ರತಿಶತ ಸಹಾಯಧನ ಇದೆ ನಮಗೆ ಏನಂತಂದ್ರೆ, ನಾವೊಂದು ಈಗ 10,000 ಮೆಟ್ರಿಕ್ ಟನ್ ಮೇಲ್ಗಡೆ ಇದ್ದರಿಗೆ ಈ ಕೇಂದ್ರದಿಂದ ಅಂದ್ರೆ ಈ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಆ ಒಂದು ಇದರಿಂದ 2,40,000 ವರೆಗೆ ಒಂದು ಧನ ಸಹಾಯ ಇದೆ. 2.4 crore ಅಷ್ಟು ಸಹಾಯಧನ ಸಿಗುತ್ತೆ, ಅಷ್ಟರವರೆಗೆ ನಿಮಗೆ ಧನ ಸಹಾಯ ಸಿಗಕ್ಕೆ ಸಾಧ್ಯ ಇದೆ, ಸಬ್ಸಿಡಿ ಅಂತ ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಕೋಲ್ಡ್ ಸ್ಟೋರೇಜ್ ಅನ್ನ ಪ್ರಾರಂಭ ಮಾಡಿದ ಮೇಲೆ ಎಷ್ಟು ದಿನ ಬೇಕಾಗತ್ತೆ, ಅದು ಕಂಪ್ಲೀಟ್ ಆಗಬೇಕಾದ್ರೆ ಎಷ್ಟು ದಿವಸ ಬೇಕಾಗತ್ತೆ, ಕಾರ್ಯಗತ ಮಾಡ್ಬೇಕಾದ್ರೆ ಅದಕ್ಕೇನ ಯಾವ ರೀತಿ ನೀವು ನಿರ್ಧಾರ ಮಾಡಿದ್ರೆ ಇಷ್ಟೊಳಗೆ ಮುಗಿಸ್ಬೇಕಂತಕ್ಕಂಥದ್ದು? ಇಲ್ಲ, ಇದು ಏನಂತಾರೆ, ನಮ್ಮದೇ ಒಂದು ಉದಾಹರಣೆ ತೆಗೆದುಕೊಂಡಿದರೆ, ನಾವು ಜುಲೈನಲ್ಲಿ ಪ್ರಾರಂಭ ಮಾಡಿದ್ವಿ ಮೊದಲನೇ ಹಂತದ ಪ್ರಾರಂಭ. ಈ ನಾವು 2022 July ಹೌದು, 22 ಜುಲೈದಲ್ಲಿ ಪ್ರಾರಂಭ ಆಯ್ತು ಅದರದ್ದು ಒಂದು ಏನಂತಂದ್ರೆ ಆ ಚಟುವಟಿಕೆ ಕನ್ಸ್ಟ್ರಕ್ಷನ್ ಚಟುವಟಿಕೆ. ಅದು ಮೊದಲನೇ ಹಂತದ ಏನಂತಂದ್ರೆ ನಾವು ಮಾರ್ಚ್ ಮೊದಲನೇ ವಾರದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಅಂದ್ರೆ ಒಂದು ಯೂನಿಟ್ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಸತತವಾಗಿ ನಾವು ಅದ್ರ ಮೇಲೆ ಇದು ಇದ್ರೆ ಮಾಡ್ಲಿಕ್ಕೆ ಒಂದು ವರ್ಷದೊಳಗೆ ನಾವು ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಸೂಪರ್ವಿಷನ್ ಮಾಡಿ ಕಂಟಿನ್ಯೂಸ್ ನಡಿಬೇಕು. ಹೌದು, ಯಾಕೆ ಅಂತಂದ್ರೆ ಈಗ ನಾವು ಮಾರ್ಚ್ನಲ್ಲಿನೇ ಪ್ರಾರಂಭ ಆಗ್ಲೇಬೇಕಂತ, ಯಾಕಂತಂದ್ರೆ ಸೀಸನ್ ಬರುತ್ತೆ, ಇಲ್ಲಂತಂದ್ರೆ ನಮ್ಗೆ ಆ ಒಂದು ಸೀಸನ್ ಮಿಸ್ ಆಯ್ತು ಅಂದ್ರೆ ಒಂದ್ ವರ್ಷ ನಮ್ದು ಏನಂತಂದ್ರೆ ಖಾಲಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಆ ತರ ಪ್ಲಾನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ಒಂದು ಸೀಸನ್ ನಮಗೆ ಅದರಿಂದ ಏನಂತಂದ್ರೆ ಉಳಿತಾಯ ಆಗುತ್ತೆ. ಈ ನೋಡ್ರಿ, ಎಲ್ಲಾ ಒಂದು ರಿಸೋರ್ಸ್ ಗಳನ್ನ ಮೊಬಿಲೈಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಬಹಳಷ್ಟು ನೋಡಿದ್ವಿ ನಾವು ಕೋಲ್ಡ್ ಸ್ಟೋರೇಜ್ ಗಳು, 2 ವರ್ಷ ಆದ್ರೂ ಮುಗುದಿಲ್ಲ, 3 ವರ್ಷ ಆದ್ರೂ ಕೆಲವೊಂದು ಕೋಲ್ಡ್ ಸ್ಟೋರೇಜ್ ಗಳು ಹಾಗೆ ಕುಂತಿದ್ದಾವೆ. ಏನೇನೋ ತೊಂದರೆಗಳು ಬರ್ತಾವ, ಆದ್ರೆ ಈ ತೊಂದರೆಗಳನ್ನ ಹೇಗೆ ನಿಭಾಯಿಸಿ ಹೊರಗೆ ಬಂದಿರ್ತಾವ? ಇಲ್ಲ, ನನಗೆ ನನಗಿಂತ ನಾನು ಯಾಕಂದ್ರೆ ನಮ್ಮ ಪಾರ್ಟ್ನರ್ ನಾಗನಗೌಡರಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಉಪಯೋಗ, ಯಾಕಂದ್ರೆ ಎಲ್ಲವನು ಕನ್ಸ್ಟ್ರಕ್ಷನ್ ಏನು ಅವರು ಪ್ಲಾನಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿಗಳ ಕಾಂಟ್ಯಾಕ್ಟ್ ಇರ್ಬೋದು, ಯಾಕಂದ್ರೆ ಅವರು ಮೊದಲೇ ಆ ಉದ್ಯಮದಲ್ಲಿ ಇರೋದರಿಂದ ಅದಕ್ಕೆ ಏನಂತಂದ್ರೆ ಬಹಳಷ್ಟು ಅವರಿಂದ ಬಹಳಷ್ಟು ಸಹಾಯ ಆಯಿತು. ಅದರಿಂದ ನಾವೇನಂತಂದ್ರೆ ಜಲ್ದಿನೇ ಕಂಪ್ಲೀಟ್ ಮಾಡೋಕ್ಕೆ ಅನುಕೂಲ ಆಯಿತು. ಯಾಕಂದ್ರೆ ನಾನು ಆದಷ್ಟು ಈ ಕೃಷಿಯಲ್ಲಿ ಇರುವುದರಿಂದ ಸಾಕಷ್ಟು ಏನಂತಾರೆ ಈ ಒಂದು ರೈತರ ಜೊತೆಗೆ ಸಂಪರ್ಕ ಬೆಳೆಸೋದು, ಆಮೇಲೆ ರೈತರ ಒಂದಿಷ್ಟು ಏನಂತ ಕ್ಷೇತ್ರಕ್ಕೆ ಭೇಟಿ ಮಾಡೋದು, ಆ ಒಂದು ಇದಕ್ಕೆ ನಂದು ಒಂದು ಸ್ವಲ್ಪ ಜಾಸ್ತಿ ಏನಂತಂದ್ರೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಈ ನೋಡ್ರಿ, ಕೋಲ್ಡ್ ಸ್ಟೋರೇಜ್ ಅಥವಾ ಶೀತಲಗ್ರಹ ಅಂದ್ರೆ ಅದಕ್ಕೆ ಕಂಟಿನ್ಯೂಸ್ ವಿದ್ಯುತ್ ಸಪ್ಲೈ ಬೇಕು, ವಿದ್ಯುತ್ ನಿರಂತರ ವಿದ್ಯುತ್ ಇರಬೇಕಾಗತ್ತೆ, ಅಲ್ಲಿ ಒಂದು ಮಿನಿಮಮ್ ಟೆಂಪರೇಚರ್ ನ ಮೇಂಟೈನ್ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ವ್ಯವಸ್ಥೆಗಳು ಹೇಗಿದಾವೆ? ಸಪರೇಟ್ ಲೈನ್ ಬೇಕಾ? ಕೆಲವೊಂದು ನೋಡಿ ವಿದ್ಯುತ್ಗಳು ಕಣ್ಣು ಮುಚ್ಚಾಲೆ ಆಡ್ತಿರ್ತವೆ. ಸರ್ಕಾರ ವಿದ್ಯುತ್ ಮೇಲೆ ನಾವು ಇದು ಆಗಿಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಒಮ್ಮೆ ನೀವೇನಾದ್ರೂ ಇದಕ್ಕೆ ಬದಲಾವಣೆಗಳು, ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡ್ರೆ ಹೇಗೆ? ಇಲ್ಲ, ಇದರಲ್ಲಿ ಮೊದಲಂತಂದ್ರೆ ನಾವು ಈಗ ವಿದ್ಯುತ್ ಏನು ಇವತ್ತು ಸಂಸ್ಥೆಗಳದ ಅದ್ರ ಮೇಲೆ ಡಿಪೆಂಡ್ ಇರಬೇಕಾಗುತ್ತೆ. ಅದಲ್ಲದೆ ಇನ್ನೊಂದು ಏನಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಏನಿದೆಲ್ಲ ಅದನ್ನು ಒಂದು ಬಳಕೆ ಮಾಡುವ ಒಂದು ಯೋಜನೆಯಲ್ಲಿ ಇದೆ ಈಗಾಗಲೇ. ಮತ್ತೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ನಾವು 125 kW ಜನರೇಟರ್ನು ಇಟ್ಟಿದ್ದೀವಿ ಈಗ. ಆಮೇಲೆ ಇನ್ನೊಂದು ಅಂತಂದ್ರೆ ಒಂದು ಶೀತಲ ಗೃಹದಲ್ಲಿ ಸಾಕಷ್ಟು ಏನಂತಂದ್ರೆ ಇನ್ಸುಲೇಷನ್ ಚೆನ್ನಾಗಿರುತ್ತೆ, ಹಂಗಾಗಿ ನೀವು ಒಂದು ಹಂತದಲ್ಲಿ ಸುಮಾರು 7-8 ತಾಸು ಕರೆಂಟ್ ಹೋದ್ರು ಅದು ಒಂದು ಏನಂತಂದ್ರೆ ಕೂಲಿಂಗ್ ಮೇಂಟೈನ್ ಆಗುತ್ತೆ. ಯಾಕಂದ್ರೆ ನಿಮಗೆ ಒಳಗಡೆ ಏನು ಥರ್ಮಕೂಲ್ ಹಾಕಿರ್ತಾರಲ್ಲ ಸುಮಾರು ಅದು ಏನಂತಂದ್ರೆ ನಿಮಗೆ 150 mm ವರೆಗೆ ಥಿಕ್ನೆಸ್ ಇರ್ತದೆ, ಕೆಳಗಿರ್ಬೋದು ಮೇಲಿರ್ಬೋದು ಸುತ್ತಲೂ ಇರ್ಬೋದು. ಈ ತರ ನೀವು ಸಾಮಾನ್ಯವಾಗಿ ನೋಡಿರ್ಬೇಕು ಈಗ ಐಸ್ ಕ್ರೀಮ್ ಡಬ್ಬೆಗಳು ಇರ್ತವೆ ಆ ಒಂದು ರೂಪದಲ್ಲಿ ಇದು ಏನಂತಾರೆ ಇರ್ತದೆ. ಅದಕ್ಕಾಗಿ ಈ ಒಂದು ಸ್ವಲ್ಪ ಕರೆಂಟ್ ಹೋದ್ರೂ ಏನಂತಂದ್ರೆ ಮೇಂಟೈನ್ ಮಾಡುವಂತ ಒಂದು ಅವಕಾಶ ಇದೆ. ಈ ನೋಡಿ, ತಾವು ಶೀತಲಗ್ರಹವನ್ನು ಪ್ರಾರಂಭ ಮಾಡಿದ್ಮೇಲೆ ಎಷ್ಟು ಜನರಿಗೆ ಉದ್ಯೋಗವನ್ನ ಕೊಟ್ಟಿದ್ರಿ ಅಲ್ಲಿ? ಇನ್ನು ಮುಂದೆ ಎಷ್ಟು ಜನರಿಗೆ ಉದ್ಯೋಗಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ? ಅಲ್ಲ, ಈಗ ಲೇಬರ್ದು ಅಂತಂದ್ರೆ ಈ ಕನ್ಸ್ಟ್ರಕ್ಷನ್ ಒಂದು ಅದು ಎಲ್ಲ ಲೇಬರ್ಸ್ ಇರಬಹುದು, ಆಫೀಸಿಯಲ್ ಸ್ಟಾಫ್ ಇರಬಹುದು, ಕ್ಲರಿಕಲ್ ಸ್ಟಾಫ್ ಇರಬಹುದು, ಎಲ್ಲರೂ ಸೇರಿ ಅಂದಾಜು ಎಷ್ಟು ಆಗಬಹುದು ನಿಮ್ದು ಉದ್ಯೋಗ ಒದಗಿಸ್ತಕ್ಕಂಥ ಉದ್ಯೋಗದಾತರು ನೀವೀಗ? ಹಂಗಂತ ಏನಿಲ್ಲ, ಈ ಕನ್ಸ್ಟ್ರಕ್ಷನ್ ಆಗುವವರೆಗೆ ಸಾಕಷ್ಟು ಉದ್ಯೋಗ ಅಲ್ಲಿ ಆಯ್ತು. ಅದಾದ್ಮೇಲೆ ಈಗ ಕಂಟಿನ್ಯೂಸ್ ಆಗಿ ಸುಮಾರು ಏನಂತಂದ್ರೆ ನಮ್ಮಲ್ಲಿ ಒಂದು 15-20 ಜನ ಈ ಲೇಬರ್ಸ್ ಅಂದ್ರೆ ಮಾಡೋರಂತರೂ ಇರ್ತಾರೆ. ಅದಲ್ಲದೆ ಈಗ ಆಫೀಸ್ ಒಳಗೆ ಸುಮಾರು ಒಂದು ಈಗಿನ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಜನ ಇಟ್ಕೊಂಡಿದ್ದೆ, 5 ಜನ ಹಿಂಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸುಮಾರು 10 ಜನವರೆಗೆ ನಾವು ಏನಂತಂದ್ರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಅದೇ ತರ ಬೇರೆ ಬೇರೆ ನಾವು ಏನಾದರೂ ಇಲ್ಲ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಏನಾದರೂ ಇಂಡಸ್ಟ್ರಿ ಬಂದ್ರೆ ಅದರ ಜೊತೆಗೆ ಈಗೇನು ನಾವು ನೆಕ್ಸ್ಟ್ ಪ್ರೊಸೆಸಿಂಗ್ ಇದು ಹಾಕ್ಬೋದು, ಈ ಚಿಲ್ಲಿ ಪ್ರೊಸೆಸಿಂಗ್ ಈ ತರ ಆದ್ರೆ ಇನ್ನೂ ಒಂದು ಏನಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅಲ್ಲಿ. ಈಗ ನೋಡಿ, ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಒಂದೇ ತಲೆಯೊಳಗಿರುವುದು ಕೋಲ್ಡ್ ಸ್ಟೋರೇಜ್ ಅಂದ್ರೆ ಮೆಣಸಿನಕಾಯಿ ಇಡ್ಲಿಕ್ಕೆ ತಯಾರಿದೆ ಅಂತಕ್ಕಂಥದ್ದು, ಬೇರೆ ಇದ್ರ ಬಗ್ಗೆ ಅಷ್ಟು ಇದಿಲ್ಲ, ಏ 16 ಇಡ್ತಾರಪ್ಪ ಮೆಣಸಿನಕಾಯಿ ಇಟ್ಬಿಡಮ್ಮ ಅಂತೇಳಂತಕ್ಕಂಥದ್ದಿಲ್ಲ. ನೀವು ರೈತರಲ್ಲಿ ಇದನ್ನ ಬದಲಾವಣೆಯನ್ನು ಮಾಡಬೇಕು. ಬಹಳ ಹಲವಾರು ಉತ್ಪನ್ನಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ, ವಿಶೇಷವಾಗಿ ಈ ಧಾನ್ಯಗಳನ್ನು ಬೆಳೀತಾರೆ, ಜೋಳಗಳಿದಾವೆ, ಒಳ್ಳೊಳ್ಳೆ ಜೋಳ ಬೆಳೀತಾರೆ, ಬಿಳಿಜೋಳ, ಆಮೇಲೆ ನಮ್ಮ ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ, ಕಡಲೆ, ಹೆಸರು, ಉದ್ದು, ಇಂಥವೆಲ್ಲ ಬೆಳೀತಿದ್ದಾರೆ. ಇದ್ರ ಬಗ್ಗೆ ರೈತರು ಆಸಕ್ತಿ ಇದೆಯಾ ತಂದಿಡುದಂತ ಕೋಲ್ಡ್ ಸ್ಟೋರೇಜ್ ಅಲ್ಲಿ? ಇಲ್ಲ, ಈಗ ಇನ್ನು ಆ ಒಂದು ದಿಸೆಯಲ್ಲಿ ಬಹಳಷ್ಟು ಬಂದಿಲ್ಲ. ಕೆಲವೊಬ್ಬರು ರೈತರು ಈಗ ಟ್ರೇಡರ್ಸ್ ಇಡ್ತಾ ಇದ್ದಾರೆ, ಅಂದ್ರೆ ಯಾರು ಪರ್ಚೇಸ್ ಮಾಡಿ ಇಡ್ತಾರ. ಆದ್ರೆ ರೈತರಲ್ಲಿ ಇನ್ನೂ ಆ ಹಂತ ಬಂದಿಲ್ಲ. ಅದನ್ನು ನಾವು ಏನಂದ್ರೆ ತರಬೇಕು, ಅವೇರ್ನೆಸ್ ಮೂಡಿಸ್ಬೇಕು. ಇದು ಮೆಣಸಿನಕಾಯಿಗೆ ಯಾಕೆ ಬಹಳ ಪ್ರಾಮುಖ್ಯತೆ ಅಂದ್ರೆ ಇದು ಅದರದ್ದು ಕ್ವಾಲಿಟಿ ಏನಂತಂದ್ರೆ ಜಲ್ದಿನೇ ಡಿಟ್ರೇಟ್ ಆಗುತ್ತೆ, ಬಿಸಿಲಿಗೆ ಬಣ್ಣ ಹೋಗ್ಬಿಡತ್ತೆ, ಬಣ್ಣ ಹೋಗುತ್ತಾ ಅದ್ರದ್ದು ಏನು ಆಲ್ಕಲಾಯ್ಡ್ಸ್ ಏನಿರ್ತಾವಲ್ಲ ಅದ್ರದ್ದು ಕ್ಯಾಪ್ಸಿಸಿನ್ ಕಂಟೆಂಟ್ ಅದನ್ನು ಸಹ ಕಡಿಮೆ ಆಗತ್ತೆ, ಬಿಸಿಲು ಇತ್ತಂದ್ರೆ ಬೇಗನೆ ಕಡಿಮೆ ಆಗ್ತದೆ. ಅದಕ್ಕಾಗಿ ಆ ಒಂದು ಒಣ ಮೆಣಸಿನಕಾಯಿಗೆ ಈ ಶೀತಲ ಗ್ರಹ ಬಹಳ ಅವಶ್ಯಕ. ಅದಲ್ಲದೇ ಈಗ ನಮ್ಮ ಹತ್ರ ಏನು ಬೇರೆ ಬೇರೆ ಈಗ ಬೇಳೆಕಾಳುಗಳಿದಾವೆ, ನಿಮಗೆ ಪಲ್ಸಸ್ ಇರಬಹುದು ಅಥವಾ ಸೀರಿಯಲ್ಸ್ ಇರಬಹುದು, ಈ ಜೋಳ ತೊಗರಿ ಬೆಳಿತೀವಿ, ಇಂಥವನ್ನೆಲ್ಲವನು ರೇಟ್ ಇಲ್ಲ ಅಂತಂದ್ರೆ ನಾವು ಆ ಒಂದು ಶೀತಲಗ್ರಹನ ಉಪಯೋಗ ಮಾಡ್ಕೋಬಹುದು. ಆಮೇಲೆ ಅದರಲ್ಲಿ ಮಾಡುವುದರಿಂದ ಏನಾಗ್ತದ, ಅಲ್ಲಿ ಒಂದು ಕ್ವಾಲಿಟಿನೂ ಅದೇ ಟೈಪ್ ಉಳಿತದ, ಆಮೇಲೆ ಕ್ವಾಂಟಿಟಿನೂ ಏನೂ ಆಗಲ್ಲ. ಅದೇ ನಾವು ಓಪನ್ ಗೋಡೌನ್ ಅಲ್ಲಿ ಅಥವಾ ಡ್ರೈ ಗೋಡೌನ್ ಅಲ್ಲಿ ಇಟ್ಟರೆ ಈ ಒಂದು ಕೀಟಗಳ ಹಾವಳಿ ಅಂತ ನಿಮ್ಗೆ ಗೊತ್ತಿದೆ, ಸಾಕಷ್ಟು ಬರ್ತದೆ, ಇಲಿಗಳು ಕಾಟಿರ್ತದೆ, ಇದರಿಂದ ಏನಂತದ ಅಲ್ಲಿ ಕ್ವಾಲಿಟಿನೂ ಡಿಟ್ರಿಯೇಟ್ ಆಗುತ್ತೆ, ಅದೇ ತರ ಕ್ವಾಂಟಿಟಿನೂ ನಿಮಗೆ ಹೋಗುತ್ತೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ರೈತರು ಎಲ್ಲೆಲ್ಲಿ ಸಾಧ್ಯ ಇದೆ, ಯಾಕಂತಂದ್ರೆ ಈ ಒಂದು ಬೇರೆ ಬೇರೆ ಬೇಳೆಕಾಳುಗಳು ಇರ್ಬೋದು, ನೋಡಿ ವಿಶೇಷವಾಗಿ ತೊಗರಿ ಬಂದಾಗ ತೊಗರಿ ಬೇಳೆ 80 ರೂಪಾಯಿ 150 ರೂಪಾಯಿ ಕೆಜಿ ಆಗಿದೆ ಈಗ. ಅದೇ ಈಗ ಅಕಸ್ಮಾತ್ ತೊಗರಿ ಬೇಳೆ ಏನಾದರೂ ರೈತರು ಆ ಸಮಯದಲ್ಲಿ 6,500-7,000 ಮಾರೋ ಬದಲು ಇಟ್ಟಿದ್ರೆ ಇವತ್ತು ದಿವಸ ಅವ್ರಿಗೆ ನೋಡಿ ಆಲ್ಮೋಸ್ಟ್ ನಿಮ್ಗೆ 12,000-13,000 ರೂಪಾಯಿ ಇದೆ. ಅದೇ ಈ ತರ ಯೋಚನೆ ಮಾಡುವಂತ ಒಂದು ಏನಂತಂದ್ರೆ ಕಲ್ಪನೆಗಳು ಬರಬೇಕು ರೈತರ ಹತ್ರ ಬರಬೇಕು ಅಂದ್ರೆ ಮಾತ್ರ ಬೆಳೆಯುವುದು ಒಂದು ಹಂತ. ನಾವು ನೋಡ್ತಾ ಇದೀವಲ್ಲ ರೈತರು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಈಗ ಮೆಣಸಿನಕಾಯಿನ ಒಂದು ಉದಾಹರಣೆ ತೆಗೆದುಕೊಂಡ್ರೆ 6-7 ತಿಂಗಳ ಸಾಕಷ್ಟು ಏನಂತಂದ್ರೆ ಅದರ ಪರಿಶ್ರಮ ಪಡ್ತಾರೆ. ಆದರೆ ಕೊನೆಯ ಒಂದು ಹಂತ ಬಂದಾಗ ಅದನ್ನ ಶೀತಲ ಗ್ರಹಕ್ಕೆ ಯಾವ ತರ ಗ್ರೇಡಿಂಗ್ ಮಾಡಿ ಕಳಿಸ್ಬೇಕು, ಯಾವ ತರ ಪ್ಯಾಕಿಂಗ್ ಮಾಡಬೇಕು, ಯಾವ ತರ ನನಗೆ ವೇಸ್ಟ್ ಆಗ್ಲಾರ್ದಂಗ ಅದು ಯಾವ ತರ ಗನ್ನಿ ಬ್ಯಾಗ್ ಯೂಸ್ ಮಾಡಿ, ಇದ್ರ ಬಗ್ಗೆ ಅವರು ಒಳ್ಳಷ್ಟು ಚಿಂತೆ ಮಾಡಲ್ಲ. ಏನಂತಂದ್ರೆ ಅವಸರದಲ್ಲಿ ಗ್ರೇಡಿಂಗ್ ಸರಿಯಾಗಿ ಮಾಡಲ್ಲ. ಆಮೇಲೆ ಏನಂತಂದ್ರೆ ಅದ್ರ ಬಳಕೆ ಮಾಡುವಂತ ಏನು ಈ ಗೋಣಿಚೀಲಗಳಿರ್ತಲ್ಲ ಅವನು ಸರಿಯಾಗಿರಲ್ಲ. ಇದರಿಂದ ಏನಂತಂದ್ರೆ ಒಂದೇ ನಷ್ಟ ಅಂತಂದ್ರೆ ಅವರು ಬಹಳಷ್ಟು ಮೆಣಸಿನಕಾಯಿ ಒಣಮೆಣಸಿನಕಾಯಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅಥವಾ ಈ ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಅಲ್ಲಿನೂ ಅಂತ ಅವರು ನಷ್ಟ ಆಗುತ್ತದೆ. ಅದೇ ತರ ಗ್ರೇಡಿಂಗ್ ಮಾಡದ ಕಾರಣ ಏನಂತಂದ್ರೆ ಯಾರಾದರೂ ವ್ಯಾಪಾರಸ್ಥರು ಬಂದರೆ ಈಗ ಸ್ವಲ್ಪ ನೋಡಿದ್ರೆ ಸಾಕು ಅದರದ್ದು ಏನಂತಂದ್ರೆ ಯಾವುದೇ ಒಂದು ಇದು ಇತ್ತಂದ್ರೆ ಬೇರೆ ಇದು ಇತ್ತಂದ್ರೆ ಅದನ್ನ ರೇಟ್ ಕಡಿಮೆ ಮಾಡಿಬಿಡ್ತಾರೆ. ಅದಕ್ಕಾಗಿ ರೈತರಿಗೆ ನಂದು ಏನಂದ್ರೆ ನೀವು ಸಾಕಷ್ಟು ಪ್ರಯತ್ನ ಮಾಡ್ತಾರೆ, ಆದರೆ ಕೊನೆಯ ಹಂತದಲ್ಲಿ ಅದರದ್ದು ಒಂದು ಯಾವ ತರ ಗ್ರೇಡಿಂಗ್ ಮಾಡಿದ್ರೆ ಒಳ್ಳೇದು, ಒಳ್ಳೆ ಕ್ವಾಲಿಟಿಗೆ ಯಾವಾಗಲೂ ರೇಟ್ ಇದ್ದೇ ಇರ್ತದೆ, ಇವತ್ತಿಲ್ಲ ನಾಳೆ ಡೆಫಿನೆಟ್ ಆಗಿ ಅದಕ್ಕೆ ಬರುತ್ತೆ. ಅದಕ್ಕೆ ರೈತರು ಈ ಕ್ವಾಲಿಟಿ ಬಗ್ಗೆ ಮೊದಲ ಗ್ರೇಡಿಂಗ್ ಬಗ್ಗೆ ಬಹಳಷ್ಟು ಅರಿತುಕೊಳ್ಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ಮೆಣಸಿನಕಾಯಿಯಲ್ಲಿ ಈಗ ಶೀತಲ ಗ್ರಹದಲ್ಲಿ ಇಡಬೇಕಾದ್ರೆ ಯಾವ ಕಂಡೀಷನ್ ಇರ್ಬೇಕು ಅದು ಬಹಳ ಮುಖ್ಯ. ರೈತರು ಏನಂತಂದ್ರೆ ಒಣ ಮೆಣಸಿನಕಾಯಿಗೆ ಅದು ಮುರಿತದ ಅಂತೇಳಿ ತುಂಬಾ ನೀರು ಹೊಡಿತಾರೆ, ಅದು ಒಂದು ಬಹಳಷ್ಟು ಏನಂತಂದ್ರೆ ಏರುಪೇರು ಆಯ್ತು ಅಂತಂದ್ರೆ ಅದು ಏನಂತಂದ್ರೆ ಫಂಗಸ್ ಬಂದ್ಬಿಡುತ್ತೆ, 24 ತಾಸಿನಲ್ಲಿ ನಿಮಗೆ ಫಂಗಸ್ ಡೆವಲಪ್ ಆಗುತ್ತೆ. ಆ ತರ ಆಯ್ತಂತಂದ್ರೆ ಅದು ಎಲ್ಲೋ ಒಂದು ಬ್ಯಾಗ್ ನಲ್ಲಿ ಇರ್ಬೋದು, ಆದ್ರೆ ಅದೇ ಬ್ಯಾಗ್ ನೀವು ವ್ಯಾಪಾರಸ್ಥರು ನೋಡಿದ್ರೆ ಅಂದ್ರೆ ಪೂರ್ತಿ ಆ ಲಾಟ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದಕ್ಕಾಗಿ ಅದ್ರ ಬಗ್ಗೆನು ಮನವರಿಕೆ ಮಾಡಿ, ಯಾಕಂದ್ರೆ ಇವತ್ತು ದಿವಸ ಬೇರೆ ಇದೆ ಗುಂಟೂರು ಭಾಗದಲ್ಲಿ ಇದೆ, ಗುಂಟೂರು ಭಾಗದಲ್ಲಿ ಅವರು ಯಾವುದೇ ಹಂತದಲ್ಲಿ ಏನಂತಂದ್ರೆ ನೀರು ಒಡೆದಿಲ್ಲ ತುಂಬಕ್ಕಾದ್ರೆ. ಅದಕ್ಕಾಗಿ ರೈತರು ಏನಂತಂದ್ರೆ ಈ ಮುಂಜಾನೆ ಸಮಯದಲ್ಲಿ ಆ ಒಂದು ತುಂಬಾ ಒಂದು ವ್ಯವಸ್ಥೆ ಮಾಡಿದ್ರೆ ಮೆಣಸಿನಕಾಯಿ ಏನು ಬೇಕಾಗಿಲ್ಲ, ಅದರದ್ದು ಒಂದು ಏನಂತಂದ್ರೆ ತಿಳುವಳಿಕೆ ಮೂಡಿಸ್ಬೇಕು. ಇದೇ ತರ ಈ ಒಂದು ದಿವಸ ಮೆಣಸಿನಕಾಯಿ ಬೆಳೆಯಲ್ಲಿ ಸಾಕಷ್ಟು ಹಂತದಲ್ಲಿ ನಾವೇನಂತಂದ್ರೆ ತಿಳುವಳಿಕೆಗಳನ್ನು ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಬಹಳಷ್ಟು ಏನಂದ್ರೆ ಈ ಒಂದು ದಿವಸ ರೈತರ ಹತ್ರ ಕೆಲವೊಂದೇನು ಈಗ ಪೀಡನಾಶಕಗಳು ಬೇಕು ಬೇಕಿಲ್ಲದೆ ಸಿಂಪಡಣೆ ಮಾಡ್ತಾರೆ, ಅದ್ರ ಬಗ್ಗೆನೂ ಕಡಿಮೆ ಮಾಡಬೇಕು. ಆಮೇಲೆ ಯಾವ ತರ ಗ್ರೇಡಿಂಗ್ ಮಾಡಬೇಕು, ಯಾವ ತರ ಪ್ಯಾಕಿಂಗ್ ಮಾಡಬೇಕು, ಇದ್ರ ಬಗ್ಗೆ ನಾವು ತಿಳಿಸಿಕೊಟ್ರೆ ಮುಂದಿನ ದಿವಸಗಳ ರೈತರಿಗೆ ಏನಂತಂದ್ರೆ ಬಹಳಷ್ಟು ಲಾಭ ಆಗ್ತದೆ. ಆ ಒಂದು ಹಂತದಲ್ಲಿ ನಾವು ಎಷ್ಟು ಸಾಧ್ಯ ಅದ ಅಷ್ಟು ಏನಂತ ಪ್ರಯತ್ನ ಮಾಡಬೇಕಂತ ತಿಳುವಳಿಕೆ ಕೊಡಬೇಕಂತ ಬಯಸಿದೀವಿ. ಮುಂದೆ ಬರುವಂತ ದಿವಸದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಅದೇ ತರ ಈ ಬೇರೆ ಬೇರೆ ಏನು ಕೃಷಿ ಇಲಾಖೆಗಳು ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅಥವಾ ಬೇರೆ ಬೇರೆ ಈಗ ಕಂಪನಿಗಳೂ ಇದ್ದಾರೆ, ಅವ್ರ ಜೊತೆಗೆ ನಾವು ಸಾಕಷ್ಟು ಏನೋ ಸಂಪರ್ಕ ಬೆಳೆಸಿದೀವಿ. ಅವರನ್ನು ಹೇಳಿದ್ರೆ ಇಲ್ಲ ನಾವು ಮಾಡೋಣ ಒಂದು ರೈತರಿಗೆ ಏನಂತಂದ್ರೆ ಅಲ್ಲಲ್ಲಿ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸೋಣ ಅಂತ ಹೇಳಿದರೆ, ಅದೇ ಒಂದು ಏನಂತಂದ್ರೆ ಉದ್ದೇಶ ಇಟ್ಟುಕೊಂಡು ನಾವು ಈ ಒಂದು ಶೀತಲಗ್ರಹವನ್ನು ಮುನ್ನಡೆಸ್ತಾ ಇದ್ದೀವಿ. ಈಗ ತಮ್ಮದು ಸಿದ್ಧಗಂಗಾ ಶೀತಲಗ್ರಹ ಸುಮಾರು 1,40,000 ಚೀಲವನ್ನ ಹಿಡಿತಕ್ಕಂಥ ಕೆಪಾಸಿಟಿ ಇದೆ ಅಂತಕ್ಕಂಥ ವಿಚಾರ ಹೇಳಿದ್ರೆ, ಹೇಗೆ ನಿಮ್ದು ಶೀತಲಗ್ರಹ ಫುಲ್ ಭರ್ತಿ ಆಗಿಬಿಟ್ಟಿದೆ, ಈಗ ಜೊತೆಗೆ ಹೇಗೆ ರೀತಿ ಚಾರ್ಜ್ ಮಾಡ್ತೀರಿ ರೈತರಿಗೆಲ್ಲ? ಇಲ್ಲ ಈಗ ಚಾರ್ಜ್ ಮಾಡೋದಂದ್ರೆ ಎಲ್ಲಾ ಒಂದು ರಾಯಚೂರು ಜಿಲ್ಲೆಯಲ್ಲಿ ಇರುವಂತ ಶೀತಲಗ್ರಹ ರೇಟ್ ಇರ್ತದೆ. ಅದು ದೊಡ್ಡ ಚೀಲ ಇದ್ರೆ 200 ರೂಪಾಯಿ, ಸಣ್ಣ ಚೀಲ ಇದ್ರೆ 150 ರೂಪಾಯಿ ಅಂತ ಈ ಒಂದು ಎಲ್ಲರೂ ಅದೇ ಒಂದು ರೇಟ್ನೇ ಇದೆ. ಅಲ್ಲಿ ಯಾವುದೇ ಒಂದು ರೇಟಿನ ಬಗ್ಗೆ ಬೇರೆ ಬೇರೆ ಶೀತಲಗಳು ಹೆಚ್ಚು ಮಾಡ್ತಾವ ಕಡಿಮೆ ಮಾಡ್ತಾ ಆ ಒಂದು ಇಲ್ಲ. ಆಮೇಲೆ ಇತ್ತಿತ್ತಲಾಗಿ ನಿಮ್ಗೆ ಗೊತ್ತಿದೆ ಈ ಒಂದು ಈ ವಿದ್ಯುಚ್ಛಕ್ತಿ ಬಿಲ್ಲನ್ನು ಸಾಕಷ್ಟು ಒಂದೂವರೆ ಜಾಸ್ತಿ ಬರುತ್ತೆ. ಆಮೇಲೆ ಇದ್ರ ಜೊತೆಗೆ ನಾವು ಆ ಒಂದು ಇದಕ್ಕೆ ಹಮಾಲಿ ಏನು ಚಾರ್ಜನ್ನು ನಾವೇ ಕೊಡಬೇಕಾಗ್ತದೆ ಒಳಗಡೆ. ಈ ತರ ಸಾಕಷ್ಟು ಅದಕ್ಕೆ ಈ ನಾಮಿನಲ್ ಚಾರ್ಜ್ ಅಂತಾನೆ ಹೇಳ್ಬೋದು. ಅದು ಏನಂತಂದ್ರೆ ರೈತರಿಗೆ ಒಳ್ಳೆ ರೇಟ್ ಬಂತ ನಮಗ್ ಖುಷಿ ಬರ್ತದೆ. ಹೌದೌದು, ರೇಟ್ ಬರ್ಬೋದು. ರೇಟ್ ಬರಲ್ಲ ಅಂದ್ರೆ ನಮಗೂ ಅಲ್ಲಿ ಏನಂದ್ರೆ ಸ್ವಲ್ಪ ಇಲ್ಲೇ ಡೌನ್ ಆಗ್ಬಿಡುತ್ತೆ. ನೀವು ಡೌನ್ ಆಗಿ ನಾವು ಡೌನ್ ಆಗ್ತೀವಿ, ರೈತರು ಡೌನ್ ಆದ್ರೆ ನಾವು ಆಗುತ್ತೆ. ಅದಕ್ಕೆ ಶೀತಲಗರ ಇಟ್ಟದಕ್ಕೂ ಒಳ್ಳೆ ರೇಟ್ ಸಿಗ್ಬೇಕು. ಸಿಗಬೇಕು, ಸಿಕ್ಕಿದ್ರೆ ಮಾತ್ರ ನಮಗ್ ಬಹಳ ಸಂತೋಷ ಇರ್ತದೆ. ಇಲ್ಲಾಂದ್ರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಕು ನಮ್ಗೇನೋ ಒಂದು ಕೆಟ್ಟ ಒಂದು ಇದರಿಂದನೇ ಸ್ವಲ್ಪ ಮನಸ್ಸು ಬೇಜಾರು ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೋಕಾಗ್ತದೆ. ಯಾಕಂದ್ರೆ ನಾವು ಕಲೆಕ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ, ಇಲ್ಲಾಂತ ನಮ್ಮದು ನಡೆಯಲ್ಲ. ಅವ್ರಿಗೆ ಒಳ್ಳೆ ರೇಟ್ ಸಿಕ್ಕರೆ ಖುಷಿಯಿಂದನೇ ಅವ್ರು ಏನಂತಾದ್ರು ಕೊಟ್ಟರೆ ನಮಗೂ ಒಂದು ಏನಂತಂದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ. ಈ ನೋಡ್ರಿ, ಯಾವುದೇ ಒಂದು ರೈತ ಬರಬೇಕಾದ್ರೆ ಸೇವೆ ಬಹಳ ಚೆನ್ನಾಗಿರ್ಬೇಕು. ಒಳ್ಳೆ ಸೇವೆ ಕೊಟ್ಟರೆ ರೈತರು ತಾವಾಗಿ ಬರ್ತಿರ್ತಾರೆ. ಸೇವೆ ಕೊಡೋದಲ್ಲೇ ಅವ್ರಿಗೆ ಏನು, ಅಲ್ಲಿ ಹೋದ್ರೆ ನಮಗೆ ಒಳ್ಳೆ ಮಾಹಿತಿನೂ ಸಿಗುತ್ತೆ, ಒಳ್ಳೆ ವಿಚಾರ ಸಿಗ್ತವೆ, ಒಳ್ಳೆ ಒಂದು ತಿಳುವಳಿಕೆ ಬರ್ತಕ್ಕಂಥ ಒಂದು ಅವರಲ್ಲಿ ವಿಶ್ವಾಸ ಮೂಡಬೇಕು. ಆ ರೀತಿ ಮಾಡಲಿಕ್ಕೆ ತಾವು ಏನು ಪ್ರಯತ್ನವನ್ನು ಮಾಡ್ತಾ ಇದ್ರಿ? ಸಾಕಷ್ಟು ಶೀತಲಗಳು ಬರ್ತಾ ಇದ್ದ ನಮ್ಮ ಜಿಲ್ಲೆಯಲ್ಲಿ. ಹೌದು, ಇಲ್ಲ ಸಾಕಷ್ಟು ಬರ್ತದೆ. ಅದಕ್ಕೆ ನಾನು ಈಗ ರೈತರಿಗೆ ಏನಂತಂದ್ರೆ, ಈ ಒಂದು ಚಿಲ್ಲಿ ಮೆಣಸಿನಕಾಯಿ ಹೇಗೆ ಬೆಳಿಬೇಕು, ಹೇಗೆ ಅದನ್ನ ಬೇರೆ ಬೇರೆ ಕೀಟ ಮತ್ತು ರೋಗಗಳಿಂದ ಸಂರಕ್ಷಣೆ ಮಾಡಬೇಕು, ಹೇಗೆ ನಾನು ಏನಂತಂದ್ರೆ ಕಡಿಮೆ ಮಾಡಬೇಕು, ಅದು ಮೊದಲನೇ ಒಂದು ಉದ್ದೇಶ. ಅದು ಅಲ್ಲದೇ ನಾವು ಪೀಡನಾಶಕಗಳು ಕಡಿಮೆ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ವಾಲಿಟಿ ಮೆಣಸಿನಕಾಯಿ ಈ ನಮ್ಮ ಭಾಗದಿಂದ ಬೇರೆ ಒಂದು ಭಾರತದಲ್ಲಿ ಇರ್ಬೋದು, ಅದೇ ತರ ಹೊರದೇಶಗಳನ್ನು ಯಾವ ತರ ಇದನ್ನ ನಾವು ಮೆಣಸಿನಕಾಯಿ ಕಳಿಸಬಹುದು, ಎಕ್ಸ್ಪೋರ್ಟ್ ಮಾಡಬಹುದು, ಆ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಏನಂತಂದ್ರೆ ಇಲ್ಲಿ ಅಭಿವೃದ್ಧಿ, ಮೆಣಸಿನಕಾಯಿಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ. ಅದು ಅಲ್ಲದೇ ಈಗೇನು ನಾವು ಒಂದು ಉತ್ಪನ್ನ ಒಂದು ಜಿಲ್ಲೆ ಅಂತ ಅದಕ್ಕೆ ಒಂದು ಏನಂತಂದ್ರೆ ಹೆಸರು ಬರೋದಕ್ಕೆ ಸಾಧ್ಯ. ಅದಕ್ಕಾಗಿ ಸಾಕಷ್ಟು ಏನಂತಂದ್ರೆ ಬೇರೆ ಬೇರೆ ಏನು ಕೃಷಿಯಲ್ಲಿ ತೊಡಗಿರುವಂತಹ ಇಲಾಖೆಗಳದಲ್ಲ ಅವು ಕೈ ಜೋಡಿಸಿದ್ದಾರೆ. ನಮಗೆ ಎಷ್ಟು ಸಾಧ್ಯ ಇದೆ ನಮ್ಮ ಈ ಶ್ರೀ ಸಿದ್ಧಗಂಗಾ ಕೋಲ್ಡ್ ಸ್ಟೋರೇಜ್ ಇಂದ ನಾವೊಂದು ಸನೆ ಅದರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಸದಾ ಸಿದ್ಧರಿದ್ದೀವಿ. ಆಮೇಲೆ ತಮ್ಮದು ಹೇಗೆ ಸೆಂಟ್ರಲೈಸ್ ಕೋಲ್ಡ್ ಸ್ಟೋರೇಜ್ ಸೆಟ್ಅಪ್ ಇದೆ ತಮ್ಮದು ಕೋಲ್ಡ್ ಸ್ಟೋರೇಜ್? ಇಲ್ಲ, ಇಲ್ಲಿ ನಾವು 4 ಚೇಂಬರ್ಸ್ ಮಾಡಿದ್ವಿ. ಅಂದ್ರೆ 4 ಚೇಂಬರ್ಸ್ನಲ್ಲಿನೇ ಟೆಂಪರೇಚರ್ ಎಲ್ಲವನ್ನು ತುಂಬಿತ್ತಂದ್ರೆ, ಈಗ 4 ತುಂಬಿದ್ವಂದ್ರೆ 4 ಆನ್ ಇರ್ತವೆ, ಆನ್ ಇರ್ತವೆ. ಇಲ್ಲ ಅಂತಂದ್ರೆ 3 ತುಂಬಿದ್ರೆ 1 ಯಾವಾಗಲೂ ಬಂದಿರ್ತದೆ. ಈ 3 ನಾವೇನಂದ್ರೆ ಯಾವಾಗಲೂ ಫುಲ್ ಆದ್ಮೇಲೆ ಸೆಕೆಂಡ್ ಶಿಫ್ಟ್. ಹೌದೌದು, ಈಗ ನಾವು ಸಾಮಾನ್ಯವಾಗಿ ಈ ಮೆಣಸಿನಕಾಯಿಗೆ 6-8 ಆ ಒಂದು ರೇಂಜ್ ನಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಟೆಂಪರೇಚರ್. ಹೌದು, ಸಾಮಾನ್ಯವಾಗಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದು ಒಂದು ರೀತಿಯಲ್ಲಿ ಏನು ಇದಿಲ್ಲ. ಬಟ್ ಕೆಲವೊಂದು ರೈತರಲ್ಲಿ ಅನಿಸಿಕೆ ಏನಂತಂದ್ರೆ, ಈಗ ಏನಾದರೂ ಒಳಗಡೆ ಮೋಲ್ಡ್ ಡೆವಲಪ್ ಆದರೆ ಶೀತಲಗೃಹದಲ್ಲೇ ಮೋಲ್ಡ್ ಡೆವಲಪ್, ಇಲ್ಲ ಇದು ಸಾಧ್ಯ ಇಲ್ಲ ಶೀತಲಗೃಹ. ಯಾಕಂದ್ರೆ ಆ ಒಂದು ಟೆಂಪರೇಚರು ಏನಿರ್ತದಲ್ಲ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಡದಿಲ್ಲ ಅದು. ಯಾಕಂದ್ರೆ ಇದು ಬೂಸ್ ಅಂತ ಕರೀತಾರೆ ಸಾಮಾನ್ಯವಾಗಿ ರೈತರು, ಅದಕ್ಕೆ ಬೂಸ್ ಅಂತಾರ. ಆ ಬೂಸ್ ಬೆಳಿಬೇಕಾದ್ರೆ 20 ಡಿಗ್ರಿ ಏನಂದ್ರೆ ಟೆಂಪರೇಚರ್ ಇರಬೇಕು, ಅದಕ್ಕಿಂತ ಮೇಲೆ ಇರಬೇಕು. 95% ಏನಂದ್ರೆ ಜಾಸ್ತಿ ಅಷ್ಟು ಹ್ಯುಮಿಡಿಟಿ ಇರಬೇಕು, ಅಂದ್ರೆ ಮಾತ್ರ ಅದು ಇಮಿಡಿಯೇಟ್ ಆಗಿ ಬೆಳೀತದೆ. ಅದೇ ಅದು ಬೆಳಿಬೇಕಂತಂದ್ರೆ ಶೀತಲಗೃಹದಲ್ಲಿ ಬೆಳೆದಿಲ್ಲ, ಅದು ಅಲ್ಲೇ ಬೆಳೆದಿತ್ತಂದ್ರೆ ಇಲ್ಲಿ ಬಂದ್ರೆ ಇತ್ತಂದ್ರೆ ಅಷ್ಟೇನೆ ಇರ್ತದ. ಅದು ಯಾವುದೇ ಹಂತದಲ್ಲಿ ಅದು ಏನಂತಂದ್ರೆ ಜಾಸ್ತಿ ಆಗಕ್ಕೆ, ಶೀತಲಗೃಹ ಚೆನ್ನಾಗಿತ್ತಂದ್ರೆ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ತಮ್ಮದು ಶೀತಲಗೃಹ ಈಗಾಗಲೇ ಪ್ರಾರಂಭವಾಗಿದೆ, ಎಷ್ಟು ಚೀಲ ನಮ್ಮಲ್ಲಿ ಸ್ಟೋರೇಜ್ ಆಗ್ತಾ ಇದೆ ಅಥವಾ ಫುಲ್ ಆಗಿದೆ ಅಂತಂದ್ರೆ ಫುಲ್ ಆಗಿದೆ, ಯಾವ ರೀತಿ ರೈತರಿಗೆ ಎಷ್ಟು ತಿಂಗಳು ಇಡ್ತಾರೆ ರೈತರು ಇಡುವಾಗ ಅಥವಾ ಏನಾದರೂ ಅಡ್ವಾನ್ಸ್ ತಗೋತೀರಾ ಹೇಗೆ? ಜೊತೆಗೆ ಈಗ ಸಪೋಸ್ ಅವ್ರಿಗೆ ಏನಾದ್ರೂ ಇನ್ಶೂರೆನ್ಸ್ ಇರುತ್ತೆ, ಹೇಗೆ ರೈತರಿಗೆ ಒಂದು ಹೆದರಿಕೆ ಇರುತ್ತೆ ಏನಾತಂದ್ರೆ ಏನು ಮಾಡಬೇಕು, ಅವನ ಮಾಲ್ ಕೆಟ್ಟಂದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದು? ಇಲ್ಲ, ಇನ್ಶೂರೆನ್ಸು ನಾವು ಕಂಪ್ಲೀಟ್ ನಮ್ಮ ಗೋಡೌನಿಗೆ ಮಾಡಿಸಿರ್ತೀವಿ ಎಲ್ಲ ಇದಕ್ಕೆ. ಆಮೇಲೆ ಈಗ ಸಾಮಾನ್ಯವಾಗಿ ನಾವು ಏನಂತಂದ್ರೆ ಇದೇನು ನಾನು ಈಗಾಗಲೇ ಹೇಳಿದೆ ನಮಗೆ ಚಾರ್ಜು, ಅದು 1 ವರ್ಷದವರೆಗೆ ಅಂದ್ರೆ ಜನವರಿಯಿಂದ ಡಿಸೆಂಬರ್ವರೆಗೆ ಅವರು ಯಾವಾಗಾದ್ರೂ, ಹೌದು ಯಾವಾಗಾದ್ರೂ ಇಡಲಿ ಯಾವಾಗಾದ್ರೂ ತೆಗಿಲಿ, ಅದು ಏನು ಚಾರ್ಜ್ ಇತ್ತಲ್ಲ ಅದನ್ನ ಏನಂತಂದ್ರೆ ಪೇ ಮಾಡಲೇಬೇಕಾಗತ್ತೆ. ಅವ್ರು ಒಂದೇ ದಿವಸ ಒಂದ್ ದಿವಸ ಅಂದ್ರೆ ನೋಡ್ತೀವಿ, 1 ತಿಂಗಳು ಇಟ್ಟರೆ ಅಂದ್ರೆ ನಮಗೂ ಅಷ್ಟು ತಗೋಕ್ ಇದನ್ಸಲ್ಲ. ಸಾಮಾನ್ಯವಾಗಿ 1 ತಿಂಗಳ ಮೇಲೆ ಆಯ್ತು ಅಂತ, ಸಾಮಾನ್ಯವಾಗಿ ಯಾರನ್ನು 1 ತಿಂಗಳ ಒಳಗಡೆ ಒಯ್ಯಲ್ಲ. 1 ತಿಂಗಳಾದ್ಮೇಲೆ ಅದನ್ನ ನೋಡಿಕೊಂಡು ಇದನ್ ಮಾಡಿಕೊಂಡು ರೇಟ್ ನೋಡಿಕೊಂಡು ಅದನ್ನ ತಗೊಂಡೋತರ. ನಾವು ಡಿಸೆಂಬರ್ ವರೆಗೂ ಅವರಿಗೆ ಏನಂತಂದ್ರೆ ಅದೇ ರೇಟನೆ ಇರ್ತದೆ. ಅಂದ್ರೆ ಯಾರಾದ್ರೂ ರೈತರು ಬೇರೆ ಆಹಾರ ಧಾನ್ಯಗಳನ್ನ ಇಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಥವಾ ಮೆಣಸಿನಕಾಯಿ? ಅದ್ರ ಬಗ್ಗೆನು ನಮಗೆ ವಿಚಾರ ಮಾಡಿದ್ರು, ಬಟ್ ಈ ವರ್ಷ ನಮಗೆ ಬಂದಿಲ್ಲ. ಮುಂದಿನ ದಿನಗಳೇ ಏನು ಬರ್ಬೋದು ಅನಿಸ್ತದೆ. ಕೆಲವೊಬ್ರು ವಿಚಾರ ಮಾಡಿದ್ರು, ಇಲ್ಲ ನಾವು ಈ ಜೋಳ ಇಡೋಣ ಅಂತ ಇದೀವಿ ಅಂತಂದ್ರು. ಆದ್ರೆ ರೇಟ್ ಜಾಸ್ತಿ ಇದ್ದ ಸಲುವಾಗಿ ಅವ್ರು ಏನ್ ಮಾಡಿದ್ರು, ಕೊಟ್ಬಿಟ್ರು. ಬಹಳಷ್ಟು ರೈತರು ಕೊಟ್ಟಿದ್ದಾರೆ, ಯಾಕಂದ್ರೆ ರೇಟ್ ಚೆನ್ನಾಗಿದೆ ಜೋಳದ. ಅದೇ ತರ ತೊಗರಿಯಲ್ಲಿ ಅವಾಗ ಇದ್ದಾಗ ಬಹಳಷ್ಟು ಜನ ಬಂದ್ರು ರೈತರು ಇಡಬೇಕಂತ, ಅವಾಗ ಸ್ವಲ್ಪ ಏನೋ ರೇಟ್ ಚೆನ್ನಾಗಾಯ್ತು ಕೊಟ್ಬಿಟ್ರು. ಅದೇ ಈಗ ಇಟ್ಟಿದ್ರೆ ಅಂತಂದ್ರೆ ಈಗ ಸುಮಾರು 40-50% ರೇಟ್ ಅವ್ರಿಗೆ ಜಾಸ್ತಿ ಸಿಗುತ್ತೆ. ಒಳ್ಳೇದು ಡಾಕ್ಟರ್ ಎಂ ಭೀಮಣ್ಣವರೇ, ನಿಮ್ಮ ಒಂದು ಸಿದ್ಧಗಂಗಾ ಶೀತಲಗೃಹ ಮುರಾನ್ಪುರ ಹತ್ರ ಪ್ರಾರಂಭವಾಗಿದೆ. ರೈತರು ಇದರ ಸೇವೆಯನ್ನು ಚೆನ್ನಾಗಿ ಪಡೀಲಿ, ನಿಮ್ಮಿಂದ ಸಹ ರೈತರಿಗೆ ಒಳ್ಳೆಯ ಸೇವೆ ಸಿಗಲಿ. ಸೇವೆಯ ಜೊತೆ ರೈತರಿಗೆ ತಾಂತ್ರಿಕ ಮಾಹಿತಿ, ಯಾವ ರೀತಿ ಉತ್ಪಾದನೆ ಮಾಡಬೇಕು, ಖರ್ಚನ್ನು ಹೇಗೆ ಕಡಿಮೆ ಮಾಡಬೇಕು ಮೆಣಸಿನಕಾಯಿ ಬೆಳೆಯಲ್ಲಿ ಅಂತಕ್ಕಂಥ ತಂತ್ರಜ್ಞಾನ ಮಾಹಿತಿ ರೈತರಿಗೆ ಸಿಗಬೇಕಾಗಿದೆ. ಜೊತೆಗೆ ಹೆಚ್ಚೆಚ್ಚಾಗಿ ರೈತರು ಇದರ ಉಪಯೋಗವನ್ನು ಪಡ್ಕೊಂಡು ಒಳ್ಳೆ ರೀತಿಯಿಂದ ಮೆಣಸಿನಕಾಯಿಯನ್ನು ಬೆಳೆದು ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ನಿಮ್ಮ ಸಿದ್ಧಗಂಗಾ ಶೀತಲಗೃಹಕ್ಕೆ ರೈತರು ಯಾರಾದರೂ ಆಸಕ್ತಿ ಇದ್ದವರು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡ್ತೀರಾ ಸ್ವಲ್ಪ? ನಿಮ್ಮ ಫೋನ್ ಸಂಖ್ಯೆ ಹೇಳಿದರೆ ರೈತರು ಆಸಕ್ತಿ ಇದ್ದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ಹೌದು, ಈಗ ನನಗೆ ಅವರಿಗೆ ರೈತರದ್ದು ಮೆಣಸಿನಕಾಯಿ ಅಲ್ಲದೆ ಬೇರೆ ಬೆಳೆ ಯಾವುದಾದ್ರೂ ಇರ್ಬೋದು, ಅದರಲ್ಲಿನೂ ಕೀಟದ ಬಗ್ಗೆ ಅವರಿಗೆ ಮಾಹಿತಿ ಬೇಕಂದ್ರೆ ನಾವು ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಲ್ಲದೆ ಅವರಿಗೆ ಈ ಕೃಷಿಯಲ್ಲಿ ಯಾವುದೇ ಒಂದು ಏನಂತಂದ್ರೆ ಮಾಹಿತಿ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನದು ಗೊತ್ತಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನು ಅದರ ಬೇರೆ ಬೇರೆ ವಿಭಾಗದಲ್ಲಿ ಮುಖ್ಯಸ್ಥರು ಇರ್ತಾರೆ, ಅದರಲ್ಲಿ ಮಾಡುವಂತಹ ಕೆಲಸ ಮಾಡುವಂತಹ ವಿಜ್ಞಾನಿಗಳು ಇರ್ತಾರೆ, ಅವರಿಗೆ ಒಂದು ಸಂಪರ್ಕ ಬೆಳೆಸಲಿಕ್ಕೆ ಸೇತುವೆಯಾಗಿ ನಾವು ಏನಂತಂದ್ರೆ ಕೆಲಸ ಮಾಡಬೇಕಾಗತ್ತೆ. ಈ ಒಂದು ದಿಸೆಯಲ್ಲಿ ನಂದು ಫೋನ್ ನಂಬರು 9444863332. ಒಳ್ಳೇದು ಕೇಳುಗರೆ. ಇದುವರೆಗೂ ಸಿದ್ಧಗಂಗಾ ಶೀತಲಗೃಹದ ಕಾರ್ಯಚಟುವಟಿಕೆ ಮತ್ತು ಯಾವ ರೀತಿ ರೈತರಿಗೆ ಸೇವೆಯನ್ನು ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಕೇಳಿದ್ರೆ ಡಾಕ್ಟರ್ ಎಂ ಭೀಮನ್ ಅವರಿಂದ. ಅವರ ಮೊಬೈಲ್ ಸಂಖ್ಯೆನ ಇನ್ನೊಮ್ಮೆ ಹೇಳ್ತಾ ಇದ್ದೆ ನಾನು, 9444863332. ಈ ಫೋನ್ ಸಂಖ್ಯೆಗೆ ಇನ್ನೊಂದು ಇದೆ ಸಾಮಾನ್ಯವಾಗಿ, ಅದನ್ನು ಸಾಕಷ್ಟು ರೈತರು 9110216199. ಇನ್ನೊಮ್ಮೆ ಹೇಳ್ತೇನೆ ಸ್ವಲ್ಪ ಫೋನ್ ಸಂಖ್ಯೆಯನ್ನು, 9110216199. ಈ ಸಂಖ್ಯೆಗೆ ಸಹ ಸಂಪರ್ಕ ಮಾಡಿ ರೈತರು ಈ ಸಿದ್ಧಗಂಗಾ ಶೀತಲಗೃಹದ ಉಪಯೋಗವನ್ನು ಪಡ್ಕೋಬಹುದು ಅಂತ ಹೇಳೋಣ. ಒಳ್ಳೆ ಸರ್, ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಸಿದ್ಧಗಂಗಾ ಶೀತಲಗೃಹದ ಕಾರ್ಯಚಟುವಟಿಕೆ ಮತ್ತು ರೈತರಿಗೆ ದೊರೆಯುವ ಅನುಕೂಲತೆಗಳ ಕುರಿತು ಮಾಲೀಕರು ಹಾಗೂ ನಿವೃತ್ತ ಕೃಷಿ ವಿಜ್ಞಾನಿಗಳಾದ ಡಾ ಎಂ ಭೀಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ಈಗ ಕೇಳಿ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ, ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 4,050 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44, 6,200 ರೂಪಾಯಿಗಳಿಂದ 7,000 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗ್ರಿ 4,839 ರೂಪಾಯಿಗಳಿಂದ 5,899 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,651 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,519 ರಿಂದ 2,561 ರೂಪಾಯಿಗಳು. ತೊಗರಿ ಕೆಂಪು 4,500 ರೂಪಾಯಿಗಳಿಂದ 9,539 ರೂಪಾಯಿಗಳು. ತೊಗರಿ ಬಿಳಿ 8,039 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಸಜ್ಜೆ ಇತರೆ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,050 ರೂಪಾಯಿಗಳು. ಭತ್ತ, ಭತ್ತ ಸೋನಾ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,910 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ. ಭತ್ತ ಹಳೆ ಸೋನಾ ಮಸೂರಿ ಕನಿಷ್ಠ ದರ 2,300 ರೂಪಾಯಿಗಳು ಹಾಗೂ ಗರಿಷ್ಠ 2,929 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ